ಆಕಾಶವಾಣಿ ವಿಜಯಪುರ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ. ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ. ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ. ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಇಎಸ್ಐಸಿ, ಇಸಿಎಚ್ಎಸ್, ಬಿಎಸ್ಎನ್ಎಲ್, ಆರೋಗ್ಯ ಭಾಗ್ಯ, ಡಿಆರ್ಟಿಬಿ, ಡಿಡಿಆರ್ಸಿ, ಕೆಎಸ್ಎಫ್ಸಿ, ಜ್ಯೋತಿ ಸಂಜೀವಿನಿ ಹಾಗೂ ಡಿಬಿಸಿಎಸ್ ಸೌಲಭ್ಯಗಳ ಸೇವೆ ಲಭ್ಯ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿಇ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350. ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಶ್ವ ಮಾನಸಿಕ ಆರೋಗ್ಯ ಸಪ್ತಾಹದ ಅಂಗವಾಗಿ ಮಾನಸಿಕ ಕಾಯಿಲೆಗಳಿಗೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸಾ ವಿಧಾನ, ಈ ವಿಷಯ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ತಜ್ಞ ವೈದ್ಯರಾದ ಡಾ ಸಂತೋಷ ರಾಮ್ ದುರ್ಗರವರು. ಕೇಳುಗರು, ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೇಗಿವೆ? 270340 ಅಥವಾ 270350, ಎಸ್ಟಡಿ ಕೋಡ್ ಸಂಖ್ಯೆ 08352. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ವೈದ್ಯರಿಗೆ ಸ್ವಾಗತ ಕೋರೋಣವೇ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ತಮ್ಮ ಪರಿಚಯ ಮಾಡಿಕೊಂಡು ನಮ್ಮ ಕೇಳುಗರೊಂದಿಗೆ. ನಾನು ಡಾಕ್ಟರ್ ಸಂತೋಷ್ ರಾಮ್ ದುರ್ಗ್, ಸಹ ಪ್ರಾಧ್ಯಾಪಕನಾಗಿ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಮನೋವೈದ್ಯಕೀಯ ವಿಭಾಗದಲ್ಲಿ ಕಳೆದ 4 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ನಾನು ಕಳೆದ 10 ವರ್ಷದಲ್ಲಿ ಈ ವಿಷಯದಲ್ಲಿ, ಅಂದರೆ ಮಾನಸಿಕ ಆರೋಗ್ಯ ವಿಷಯದಲ್ಲಿ, ಸಾಕಷ್ಟು ಸೇವೆ ಸಲ್ಲಿಸಿ ಅನುಭವವನ್ನು ಪಡೆದಿದ್ದೇನೆ. ಡಾಕ್ಟರ್, ಒಳ್ಳೆಯದು. ಡಾಕ್ಟರ್, ಇಂದಿನ ವಿಷಯ ವಿಶ್ವ ಮಾನಸಿಕ ಆರೋಗ್ಯ ಸಪ್ತಾಹದ ಅಂಗವಾಗಿ ಮಾನಸಿಕ ಕಾಯಿಲೆಗಳಿಗೆ ಕಾರಣಗಳು ಮತ್ತು ಲಕ್ಷಣಗಳು ಹಾಗೂ ಚಿಕಿತ್ಸಾ ವಿಧಾನ. ಡಾಕ್ಟರ್, ಮೊದಲಿಗೆ ವಿಶ್ವ ಮಾನಸಿಕ ಆರೋಗ್ಯ ಸಪ್ತಾಹದ ಕಾರ್ಯಕ್ರಮ ಉದ್ದೇಶ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಏನಾಗ್ತಾ ಇದೆ ಅಂತಂದರೆ, ಪ್ರತಿ ವರ್ಷ ನಮ್ಮ ಸಮಾಜದಲ್ಲಿ ಮಾನಸಿಕ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ, WHO ಅಂತ ಏನು ಹೇಳ್ತೇವೆ, ಅದು ಏನು ಮಾಡ್ತು ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ಪ್ರತಿ ವರ್ಷ October 3 October 10 ಒಂದು ವಾರಗಳ ಕಾಲ ನಮ್ಮ ಸಮಾಜದಲ್ಲಿ ಜನರಿಗೆ ಮಾನಸಿಕ ಕಾಯಿಲೆಗಳಿಗೆ ಕಾರಣಗಳು ಯಾವುದು, ಅದರ ಲಕ್ಷಣಗಳು ಏನು, ಅದಕ್ಕಿರ್ತಕ್ಕಂಥ ಚಿಕಿತ್ಸಾ ವಿಧಾನಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ತಂಡ ಹಾಕ್ಕೊಳ್ಳಿ ಅಂತನ್ನುವಂಥ ಉದ್ದೇಶದಿಂದ ಈ ಒಂದು ವಿಶ್ವ ಮಾನಸಿಕ ಸಪ್ತಾಹವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಕಾರವಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ವಾರದಲ್ಲಿ ನಾವು ಜನರಿಗೆ ಮುಟ್ಟುವ ಹಾಗೆ ನಾವು ಕೊಡೋ ಪ್ರಯತ್ನ ಮಾಡ್ತೇವೆ. ಡಾಕ್ಟರ್, ಈ ಕಾರ್ಯಕ್ರಮ ಚರ್ಚೆ ಇದೆಲ್ಲ ಪ್ರತಿ ವರ್ಷ ಅಕ್ಟೋಬರ್ಲ್ಲಿ ಮಾತ್ರ ಮಾಡ್ತಾರಾ ಡಾಕ್ಟ್ರೆ? ಇದು ವಿಶ್ವ ಇದೇನು ಮಾನಸಿಕ ಆರೋಗ್ಯ ಸಪ್ತಾಹ ಪ್ರತಿ ವರ್ಷ October 3 October 10 ಆಗತ್ತೆ. ಬಟ್ ನಮ್ದು ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರತ್ತೆ. ಇದಲ್ಲದೇನೆ ಈಗ September 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಅಂತ ನಾವು ಮಾಡ್ತೀವಿ. ಆನಂತರ June 26 ನಶಾಮುಕ್ತ ದಿನ, ಮದ್ಯಪಾನ, ಆತರ ಮಾಡ್ತಾ ಇರ್ತೇವೆ. ಡಾಕ್ಟರ್, ಒಳ್ಳೆಯದು. ಡಾಕ್ಟರ್, ಮಾನಸಿಕ ಕಾಯಿಲೆ ಎಂದರೇನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಶರೀರ ಹೇಗೆ ಸದೃಢವಾಗಿರಬೇಕು ಹಾಗೆ ಮನಸ್ಸು ನಮ್ದು ಸದೃಢವಾಗಿರಬೇಕು ಅಂತ. ಸೊ ಇದರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳಷ್ಟು ಮುಖ್ಯ. ಅಂದ್ರೆ ಸೌಂಡ್ ಬಾಡಿ ಅಂಡ್ ಸೌಂಡ್ ಮೈಂಡ್ ಬೋತ್ ಆರ್ ಇಂಪಾರ್ಟೆಂಟ್. ಸದೃಢ ಆರೋಗ್ಯ ಮತ್ತು ಸದೃಢ ಮನಸ್ಸು ಇದ್ದಾಗ ನಾವು ಸಮಾಜದಲ್ಲಿ ಪರಿಪೂರ್ಣವಾಗಿ ಒಂದು ಯಾವುದೇ ಕೆಲಸದಲ್ಲಿ ತೊಡಗಿಕೊಂಡು ಒಂದು ನಮ್ಮ ಸಮಾಜಕ್ಕೆ ಒಂದು ನಮ್ಮ ದೇಶಕ್ಕೆ ಒಂದು ಉತ್ತಮವಾದಂತ ನಮ್ಮ ಕಾಂಟ್ರಿಬ್ಯೂಷನ್ ಅನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಅದ. ಹೌದಾ? ಸೊ ಕಾಯಿಲೆ ಮುಕ್ತ ಯಾವುದೇ ರೀತಿ ಕನ್ಫ್ಲಿಕ್ಟ್ ಅಂದ್ರೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲದೆ ಹೆಲ್ದಿಯಾಗಿ ಅಂದ್ರೆ ಆರೋಗ್ಯಕರವಾದಂತ ಮಾನಸಿಕ ವ್ಯವಸ್ಥೆಯನ್ನು ನಾವು ಹೊಂದಿರಬೇಕಾಗ್ತದೆ. ಡಾಕ್ಟರ್, ಒಳ್ಳೆಯದು. ಡಾಕ್ಟರ್, ಮಾನಸಿಕ ಕಾಯಿಲೆ ಸಮಾಜದಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೇಕಡಾವಾರು ಇದೆ? ಇದು ಬಹಳ ಉತ್ತಮವಾದಂತ ಪ್ರಶ್ನೆ. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ತರದ ಮಾನಸಿಕ ಕಾಯಿಲೆಗಳಿದಾವೆ. ಕೆಲವೊಂದಿಷ್ಟು ಕಾಯಿಲೆಗಳು ಒಂದು ನೂರರಲ್ಲಿ 1% ಸ್ಕಿಜೋಫ್ರೆನಿಯಾ ಅಂತ ಹೇಳ್ತೇವೆ. ಒಂದು ನೂರರಲ್ಲಿ ಒಬ್ಬ ವ್ಯಕ್ತಿಗೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಡಿಪ್ರೆಷನ್ ಅಂದ್ರೆ ಮಾನಸಿಕ ಖಿನ್ನತೆ, ಇದರದ್ದು ಆಗ್ತಕ್ಕಂಥ ಚಾನ್ಸಸ್ 12-15%. ಕೆಲವಂಥದ್ದಲ್ಲಿ ಇವನ್ನ 20% ವರೆಗೂ ಮುಟ್ಟಬಹುದು. ಸ್ಪೆಷಲಿ ಈ ಕರೋನಾ ಆದ ನಂತರ ಬಹಳಷ್ಟು ಜನ ನಮ್ಮ ಕಡೆ ಬರ್ತಾ ಇದ್ದಾರೆ ಈ ಖಿನ್ನತೆಯಿಂದ. ಯಾಕಂದ್ರೆ ಕರೋನಾ ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ, ಆನಂತರ ಫೈನಾನ್ಷಿಯಲಿ ಅಂದ್ರೆ ಆರ್ಥಿಕವಾಗಿ, ಆನಂತರ ಸಾಮಾಜಿಕವಾಗಿ ಸಾಕಷ್ಟು ಹೊಡೆತ ಕೊಟ್ಟಿದೆ. ಸೊ ಇದರದ ಪ್ರಿವಲೆನ್ಸ್ ಅಂದ್ರೆ ಇದರದ್ದು ಪ್ರಮಾಣ ಜಾಸ್ತಿ ಆಗಿದೆ. ಅದೇ ರೀತಿ ಭಯ ನಮ್ಮ ಸಮಾಜದ ಕೆಲವೊಂದು ವ್ಯಕ್ತಿಗಳಿಗೆ ಭಯ, ಅತಿಯಾದ ಭಯ ಇರುತ್ತೆ. ಸೊ ಅದರದ್ದು ಅದು 12-15% ನಮ್ಮ ಸಮಾಜದಲ್ಲಿ, ಅಂದ್ರೆ 100-15 ವ್ಯಕ್ತಿಗಳು ಈ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಡಾಕ್ಟರ್, ಒಳ್ಳೇದು. ಡಾಕ್ಟರ್, ಮಾನಸಿಕ ಕಾಯಿಲೆಯ ಕಾರಣಗಳು ಏನು ಡಾಕ್ಟರ್? ಇದು ಬಹಳಷ್ಟು ಮಂದಿ ಇದಕ್ಕೆ ಬೇರೆ ಬೇರೆ ತರ ಅರ್ಥ ಕಲ್ಪಿಸ್ಕೊಂತಾರೆ, ಬೇರೆ ಬೇರೆ ತರ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾರೆ ನಮ್ಮ ಸಮಾಜದಲ್ಲಿ. ಆದರೆ ಸೈಂಟಿಫಿಕ್ ಆಗಿ ಅಂದ್ರೆ ಒಂದು ವ್ಯವಸ್ಥಿತವಾದ ಸ್ಟಡಿ ಮಾಡಿದೊಳಗೆ ಒತ್ತಡಪೂರ್ವ ಜೀವನ ಶೈಲಿ ಅಂದ್ರೆ ಸ್ಟ್ರೆಸ್ ಅಂದ್ರೆ ಒತ್ತಡಪೂರ್ವ ನಮ್ಮ ಜೀವನ ಶೈಲಿ ಏನಾಗ್ತಾ ಇದೆ ಅಂತಂದ್ರೆ ಈ ರೇಸ್ ಅಂದ್ರೆ ನಾನು ಎಲ್ಲದಲ್ಲೂ ಮುಂದ್ ಬರಬೇಕು, ಸ್ಪರ್ಧೆ ನಾನು ಮುಂದ್ ಬರಬೇಕು ಅಂತ ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಹುಡುಗ ಅಂದ್ರೆ ಒಂದು ಸ್ಕೂಲ್ ಹೋಗ್ತಕ್ಕಂತ ಒಂದು ವಿದ್ಯಾರ್ಥಿಯಿಂದ ಹಿಡಿದ್ಬಿಟ್ಟು ವಯಸ್ಸಾದಂತ ವ್ಯಕ್ತಿಯವರಿಗೆ ಎಲ್ಲದರಲ್ಲೂ ರೇಸ್ ಇದೆ, ನಾನು ಮುಂದ್ ಬರಬೇಕು. ಅದು ಒಂದು ಒಂದು ಉದ್ಯೋಗದಲ್ಲಂತ ಆಗ್ಲಿ, ಅಥವಾ ಒಂದು ಸ್ಕೂಲ್ ಅಂತ ಅಲ್ಲ ಆಗ್ಲಿ, ಅಥವಾ ಒಂದು ಹಣ ಅಥವಾ ಗಳಿಸುವ ಒಂದು ವ್ಯವಸ್ಥೆದಲ್ಲಾಗ್ಲಿ, ಈ ಈ ಏನ್ ಅಂಬಿಷನ್ಸ್ ಅಂದ್ರೆ ಒಂದು ಈ ಗುರಿ ಇಟ್ಕೊಂಡು ಮನುಷ್ಯ ಓಡ್ತಾ ಇದ್ದಾನೆ. ಸೊ ಈ ಓಟದಲ್ಲಿ ಅವ್ನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗ್ತಿಲ್ಲ ಇದ್ರಲ್ಲಿ. ಬಟ್ ಆದ್ರೆ ಅವನಲ್ಲಿ ಸಾಕಷ್ಟು ಇದರಿಂದ ಒತ್ತಡ ಉಂಟಾಗ್ತಾ ಇದೆ ಅವನ್ ಮಾನಸಿಕವಾಗಿ. ಹೌದಾ? ಸೊ ಇದಿರ್ಲಿದ್ರೇನೆ ನಮ್ಗೆ ಮಾನಸಿಕ ಕಾಯಿಲೆ ಬರಬಹುದು. ಹೌದಾ? ಎರಡನೇದಾಗಿ ಹೇಳ್ಬೇಕಂತಂದ್ರೆ ಅನುವಂಶವಾಗಿ, ಉದಾಹರಣೆಗೆ ನಮ್ಮ ಪರಿವಾರದಲ್ಲಿ ನಮ್ಮ ತಂದೆ ತಾಯಿಯವರಿಗೆ ಆಗ್ಲಿ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪವರಿಗೆ ಆಗ್ಲಿ, ಅಥವಾ ಯಾರು ವಂಶ ಪರಂಪರೆಯವಾಗಿ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಕೆಲವೊಂದಿಷ್ಟು ವ್ಯಕ್ತಿಗಳು ಒತ್ತಡ ಆದಾಗ ನಶಾ ಪದಾರ್ಥಗಳನ್ನ ತಗೊಂತಾರೆ. ಫಾರ್ ಎಕ್ಸಾಂಪಲ್, ಈ ಗಾಂಜಾ ಸೇವನೆ ಮಾಡೋದಾಗ್ಲಿ, ಮದ್ಯಪಾನ ಮಾಡುವುದಾಗ್ಲಿ, ಇತರ ಬೇರೆ ಬೇರೆ ತರದ ನಶಾಗಳನ್ನ ತಗೊಳ್ಳೋದ್ರಿಂದ ಏನಾಗ್ತದೆ, ನಮಗೆ ಮಾನಸಿಕ ಕಾಯಿಲೆ ಬರ್ತಕ್ಕಂಥ ಸಂದರ್ಭ ಇರುತ್ತೆ. ಬಟ್ ಇವೆಲ್ಲನೂ ಸೇರಿಬಿಟ್ಟು, ಅಂದ್ರೆ ಈಗ ನಾನು ಬೇರೆ ಬೇರೆ ಕಾರಣಗಳನ್ನು ಹೇಳಿನಲ್ಲ, ಇವೆಲ್ಲ ಸೇರಿಬಿಟ್ಟು ಮೆದುಳಿನಲ್ಲಿ ಕೆಲವೊಂದು ಭಾಗದಲ್ಲಿ ಬದಲಾವಣೆ ಮಾಡುತ್ತೆ. ನಾವು ಅವುಗಳಿಗೆ ರಾಸಾಯನಿಕ ಬದಲಾವಣೆ, ಮೆದುಳಿನಲ್ಲಿ ರಾಸಾಯನಿಕ ಕೆಮಿಕಲ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಅವುಗಳ ಬದಲಾವಣೆಯಿಂದ ನಮಗೆ ಮಾನಸಿಕ ಕಾಯಿಲೆ ಬರುತ್ತೆ. ಡಾಕ್ಟರ್, ಕೆಲವೊಂದು ಕುಟುಂಬದಲ್ಲಿ ಕಲಹ ಆದ್ರೆ ಅದು ಕೂಡ ಮಾನಸಿಕ ಕಾಯಿಲೆ ಆಗಬಹುದಾ ಡಾಕ್ಟರ್? ಕುಟುಂಬದಲ್ಲಿ ಕಲಹ ಆಯ್ತು ಅಂತಂದ್ರೆ ಇಡೀ ಕುಟುಂಬನೇ ಒಂದು ಅದಕ್ಕೆ ಅಫೆಕ್ಟ್ ಆಗತ್ತೆ, ಅಂದ್ರೆ ಅದರಲ್ಲಿ ಬಾಧಿತ ಆಗತ್ತೆ ಪ್ರತಿಯೊ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಬಾಧಿತರಾಗ್ತಾರೆ. ಆನಂತರ ಅದು ಮೇನ್ ಅಂದ್ರೆ ಪ್ರಮುಖವಾಗಿ ಸಣ್ಣ ಮಕ್ಕಳ ಮೇಲೆ ಬಹಳಷ್ಟು ಪ್ರಭಾವ ಬೀಳುತ್ತೆ. ಅವ್ರು ಮುಂದೆ ದೊಡ್ಡವರಾಗ್ಬಿಟ್ಟು ಅದರಲ್ಲಿದ್ರೆ ಖಿನ್ನತೆಗೊಳಗಾಗ್ಬಹುದು, ಅಥವಾ ಅತಿಯಾದ ಭಯನೂ ಉಂಟಾಗ್ಬಹುದು, ಅಥವಾ ಇದು ನಶಾ ಅಂದ್ರೆ ಸರಾಯಿ ಮತ್ತು ಇತರ ಬೇರೆ ದುಶ್ಚಟಗಳಿಗೆ ಒಳಗಾಗಬಹುದು. ಅಥವಾ ಅನಂತರ ಈ ಕೌಟುಂಬಿಕ ಕಲಾ, ಸೊ ಆವತ್ತಿನಾಗ ಏನಾಗ್ತದೆ ಗಂಡ ಮತ್ತು ಹೆಂಡತಿ ನಡಬರ್ಕ ಕುಟುಂಬದಂತ ಕಲಾ ಅದಪ್ಪ ಅಂದ್ರೆ ಗಂಡ ಏನಾಗ್ಬಹುದು ಇದರಲ್ಲಿದ್ರೆ ಹೊರಗೆ ಬರಲಿಕ್ಕೆ ಸರಾಯಿ ಅಥವಾ ಇತರ ಮಾದಕ ವಸ್ತುಗಳ ಸೇವನೆಗೆ ಒಳಗಾಗಬಹುದು. ಆನಂತರ ಹೆಂಡತಿ ಇದ್ದಾಳು ಅವಳಿಗೆ ಖಿನ್ನತೆ ಆಗ್ಬಹುದು, ಅಥವಾ ಬೇರೆ ಬೇರೆ ಕೆಲವೊಂದ್ಸಾರಿ ನಾವು ಅನ್ಎಕ್ಸ್ಪ್ಲೇನ್ ಬಾಡಿ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ, ಅಂದ್ರೆ ಶರೀರದಲ್ಲಿ ಸಾಕಷ್ಟು ನೋವು ಆಗ್ತಾ ಇರತ್ತೆ ಆದ್ರೆ ಅದು ಕಾರಣ ಗೊತ್ತಾಗ್ತಾ ಇರಲ್ಲ. ಅಂತ ಹೊತ್ತಿನಾಗ ಒತ್ತಡದಲ್ಲಿದ್ರೆ ನಮ್ಮ ಶರೀರ ಏನ್ ಮಾಡತ್ತೆ ಅಂತಂದ್ರೆ ಶಾರೀರಿಕವಾಗಿ ಆ ಒತ್ತಡವನ್ನು ತೋರಿಸಿಕೊಂತದೆ. ಏನಂತಂದ್ರೆ ಶರೀರ ಭಾಗದಲ್ಲಿ ನೋವಾಗ್ತಾ ಇರ್ತದೆ, ಬಟ್ ಅದಕ್ಕೆ ಕಾರಣ ಇರೋದು ಮಾನಸಿಕದಲ್ಲಿ ಇರತಕ್ಕಂತ ಒತ್ತಡ. ಸೊ ಈ ತರ ನಾವು ಕೌಟುಂಬಿಕ ಕಲಾ ಹೇಗೆ ನಮ್ಮ ಶರೀರ ಮಾನಸಿಕದ ಮೇಲೆ ಹೇಗೆ ಒತ್ತಡವನ್ನು ಬೀರಬಹುದು ಅಂತ ಹೇಳಬಹುದು. ಡಾಕ್ಟರ್, ಈಗ ಮಾನಸಿಕ ಅಂತಂದ್ರೆ ಪ್ರಮುಖವಾದ ಮನೆಯಲ್ಲಿ ಇದ್ದಂತ ವ್ಯಕ್ತಿ ಆರಾಮಾಗಿರ್ಬೇಕು, ಸಹನೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು ಅಂದಾಗ ಯಾವ ಬರಂಗಿಲ್ಲ ಮನೆಯಲ್ಲಿ. ನಿಜ, ಮಾನಸಿಕ ತಾಳ್ಮೆ ಅಥವಾ ಒತ್ತಡದಿಂದ ಇರದೇ ಇರೋದು, ಆನಂತರ ಸರಾಯಿ ಮತ್ತು ಇತರ ದುಶ್ಚಟಗಳಿಗೆ ಒಳಗಾಗದೇ ಇರುವುದು, ಅದರಲ್ಲಿದ್ರೆ ಪ್ರೊಡಕ್ಟಿವ್ ಆಗಿ ಅಂದ್ರೆ ಪ್ರತಿದಿನ ಅವನು ಒಂದು ಕೆಲಸದಲ್ಲಿ ಒಂದು ಕೆಲಸದಲ್ಲಿ ಇಟ್ಟು ಇರಬೇಕು, ಆನಂತರ ತನ್ನ ಆರೋಗ್ಯವಾಗಿರ್ಲಿಕ್ಕೆ ವ್ಯಾಯಾಮ ಮಾಡಬೇಕು, ಆನಂತರ ಮೆಡಿಟೇಷನ್ಸ್ ಮಾಡಬೇಕು, ಯೋಗ ಪ್ರಾಣಾಯಾಮ. ನಮ್ಮ ಪೂರ್ವಜರು ಸಾಕಷ್ಟು ಇದ್ರ ಬಗ್ಗೆ ನಮ್ಮ ಅದರಲ್ಲಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ಮಾತ್ರ ನಿಜ, ಭಾರತ ಸಂಸ್ಕೃತಿಯಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ನಮ್ಮ ಜೀವನ ಶೈಲಿ ಹೇಗಿರ್ಬೇಕು. ಮತ್ತೆ ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ, ಭಾರತ ಒಂದೇ ಬಹಳಷ್ಟು ಇದರಲ್ಲಿ ಏನಂದ್ರೆ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ, ಪ್ರಿವೆಂಟಿವ್ ಮೆಡಿಸಿನ್ ಅಂದ್ರೆ ಕಾಯಿಲೆ ಬರದ ಹಾಗೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ, ಮುಂಜಾಗ್ರತಾ ಕ್ರಮ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದೆ. ಡಾಕ್ಟರ್, ಒಳ್ಳೇದು. ಡಾಕ್ಟರ್, ಮಾನಸಿಕ ಕಾಯಿಲೆಯ ಇದರ ವಿಧಗಳು ಯಾವುವು ಡಾಕ್ಟರ್? ಇದು ಬಹಳಷ್ಟು ಮಹತ್ವವಾದಂತ ಪ್ರಶ್ನೆ. ನಾವು ಪ್ರಮುಖವಾಗಿ ಎರಡು ವಿಧಗಳಾಗಿ ನಾವು ವಿಂಗಡಿಸ್ತೇವೆ, ಸೈಕೋಸಿಸ್ ಮತ್ತು ನ್ಯೂರೋಸಿಸ್ ಅಂತಂದು. ಸೈಕೋಸಿಸ್ ಅಂತಂದ್ರೆ ಏನಾಗುತ್ತೆ, ಈ ಕಾಯಿಲೆಯಿಂದ ಬಳಲ್ತಕ್ಕಂಥ ವ್ಯಕ್ತಿ ಸಮಾಜದಿಂದ ದೂರ ಹೋಗ್ತಾನೆ, ಅವನು ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ಬದುಕ್ತಾ ಹೋಗ್ತಾನೆ, ನಂದೇ ಒಂದು ಜೀವನ, ಕಾಲ್ಪನಿಕ ಜಗತ್ತಿನಲ್ಲಿ ಬದುಕ್ತಾ ಹೋಗ್ತಾನೆ, ಅವನು ಸಮಾಜದ ಜೊತೆ ಟಚ್ ಅನ್ನ ಕಳ್ಕೊಂತಾನೆ. ಕಳ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ತನ್ನದೇ ಆದಂತ ಒಂದು ಕಲ್ಪನಾ ಲೋಕ ಸೃಷ್ಟಿಸಿಕೊಂಡು ಅದರಲ್ಲಿ ಏನಾಗ್ತಾ ಇರತ್ತೆ ಅಂತಂದ್ರೆ ಒಂದು ಸಂಶಯಾತ್ಮಕ ಪ್ರವೃತ್ತಿ ಬೆಳವಣಿಗೆ ಆಗತ್ತೆ ಅವನಿಗೆ. ಇಡೀ ನನ್ನ ಕುಟುಂಬದ ಸದಸ್ಯರಾಗಲಿ ಅಥವಾ ಅಕ್ಕಪಕ್ಕದ ಸದಸ್ಯರಾಗಲಿ ನನಗೆ ಏನೋ ಮಾಡ್ತಾರೆ, ನನಗೆ ತೊಂದರೆ ಕೊಡಬಹುದು, ನನ್ನ ಬಗ್ಗೆ ಮಾತಾಡ್ಕೋಬಹುದು ಅಂತ ಅನ್ಕೊಂಡು ಅವನು ಸಮಾಜದಿಂದ ಕ್ರಮೇಣವಾಗಿ ಹಿಂದೆ ಉರಿತಾ ಹೋಗ್ತಾನೆ. ಅವನಿಗೆ ವಿಧ ವಿಧವಾದಂತ ಶಬ್ದಗಳು ಕೇಳಿಸಿ ಬರಬಹುದು, ಅದು ನೈಜವಾಗಿ ಶಬ್ದಗಳಿರಲ್ಲ, ಬಟ್ ಅವನಿಗೆ ಮಾತ್ರ ಕೇಳಿ ಬರ್ತಾ ಇರುತ್ತೆ. ತನ್ನ ಕಲ್ಪನೆಯಿಂದ ತಾವು ಏನೇನ ಊಹೆ ಮಾಡಬಹುದು ಡಾಕ್ಟರ್? ಅವನಿಗೆ ನಿಜವಾಗಿಯೂ ಶಬ್ದಗಳು ಕೇಳಿಸಿ ಬರ್ತಾ ಇರುತ್ತೆ, ಬಟ್ ಅದು ಬೇರೆಯವರಿಗೆ ಕೇಳಿಸಲ್ಲ. ಅವು ಈ ವ್ಯಕ್ತಿಗಳು ಮಾತಾಡ್ತಾರ ಇರೋದಾಗ್ಲಿ ಅಥವಾ ಈ ಬೇರೆ ತರದ ಶಬ್ದಗಳಾಗ್ಲಿ, ಬಟ್ ಸರ್ವಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ, ಎರಡು ವ್ಯಕ್ತಿ, ಮೂರು ವ್ಯಕ್ತಿ, ನಾಲ್ಕು ವ್ಯಕ್ತಿಗಳು ಸೇರಿ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ, ನನಗೆ ಸ್ಪಷ್ಟವಾಗಿ ಕೇಳಿಸಿ ಬರ್ತಾ ಇದೆ, ಯಾರೂ ಸುತ್ತಲೂ ಇಲ್ಲದೆ ಇರುವ ಹೊತ್ತಿನಾಗೂ ಈ ವ್ಯಕ್ತಿಗಳ ಶಬ್ದಗಳು ನನಗೆ ಕೇಳಿಸಿ ಬರ್ತದೆ ಅಂತಕ್ಕಂತ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳ್ತಾರೆ. ಆನಂತರ ಇದು ಈ ತರಲಿದ್ರೆ ಅವ್ರು ಬಳಲ್ತಾ ಇರ್ತಾರೆ, ಆಕ್ಚುಲಿ ಅವ್ರಿಗೆ ನಿಜವಾಗಿಯೂ ಆ ತರದ ಶಬ್ದಗಳ ಕೇಳಿಸಿ ಬರ್ತಾ ಇರ್ತದೆ. ಆದ್ರೆ ನಮಗೆ ಏನನ್ಸುತ್ತೆ, ಇವನು ಏಕೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ ಅಥವಾ ತನ್ನಷ್ಟಕ್ಕೆ ತಾನು ಒಬ್ಬನೇ ಮಾತಾಡ್ತಾ ಇದ್ದಾನೆ ಅಥವಾ ಏನೇನೋ ಮಾತಾಡ್ತಾ ಇದ್ದಾನೆ ಅಂತಕ್ಕಂತ ಒಂದು ನಾವು ಬಹಳಷ್ಟು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕುಟುಂಬದ ಜನರು ತಿಳ್ಕೊಂತಾರೆ. ಆದ್ರೆ ಅವನಲ್ಲಿ ಆಗ್ತಕ್ಕಂಥ ಬದಲಾವಣೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಇದಕ್ಕಾಗಿ ಏನಾಗುತ್ತೆ, ಅವನಿಗೆ ತನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಆನಂತರ ಜನ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ಕೊತ ಇದ್ದಾರೆ, ಆನಂತರ ಆ ಶಬ್ದಗಳು ಅವನ ಬಗ್ಗೆ ಬೇರೆ ಬೇರೆವಾಗಿ ಹೇಳ್ತಾ ಇರತ್ತೆ, ಅದು ಮಾಡಬೇಡ ಇದು ಮಾಡಬೇಡ. ಕೆಲವೊಂದ್ಸಲ ಅವನಿಗೆ ಹೇಳ್ತಾ ಇರತ್ತೆ, ನೀನು ಆತ್ಮಹತ್ಯೆ ಮಾಡಕು ಅಥವಾ ನೀ ಅದು ಊಟ ಮಾಡಬೇಡ ಇದು ಊಟ ಮಾಡಬೇಡ ಅಂತಂದು ಬೇರೆ ತರದ ಈ ತರದೆಲ್ಲ ಶಬ್ದಗಳನ್ನು ಅವನಿಗೆ ಹೇಳೋದ್ರಿಂದ ಅವನು ಜಿಗುಪ್ಸೆಗೊಳಗಾಗ್ತಾನೆ. ಯಾಕಂದ್ರೆ ಅವನ ಕುಟುಂಬದ ಸದಸ್ಯರು ಯಾರು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಜಿಗುಪ್ಸೆಗೊಳಗಾಗಿ ಎಷ್ಟೋ ಸಾರಿ ಅವನು ಆತ್ಮಹತ್ಯೆ ಮಾಡತಕ್ಕಂಥ ಸಂದರ್ಭಗಳು ಆಗ್ತದೆ. ಆದ್ದರಿಂದ ಇದನ್ನ ಬಹಳಷ್ಟು ಆರಂಭಿಕ ಹಂತದಲ್ಲಿನೇ ಅದನ್ನ ಕೌಟುಂಬಿಕ ಸದಸ್ಯರ ಗುರುತ ಹಿಡಿದ್ರೆ, ಅದನ್ನ ಪತ್ತೆ ಹಚ್ಚಿದ್ರೆ, ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಕೊಡಿಸಿದ್ರೆ ಅಂತಂದ್ರೆ ಅವನು ಪರಿಪೂರ್ಣವಾದಂಥ ವ್ಯಕ್ತಿಯಾಗಿ ಸಮಾಜದಲ್ಲಿ ಮತ್ತೆ ಮೊದಲಿಗೆ ಹೇಗಿದ್ನಲ್ಲ ಅದೇ ರೀತಿಯಾಗಿ ಅವ ಸಮಾಜದಲ್ಲಿ ಬರಬಹುದು, ಸಮಾಜದಲ್ಲಿ ಬೆಳೀಬಹುದು. ಡಾಕ್ಟರ್, ಒಳ್ಳೆಯದು. ಪಾಲಕರ ಈ ಕಾರ್ಯ ಈ ಕಾಲೆ ಇದ್ದಾಗ ಪಾಲಕರು ಏನು ಅರ್ಥ ಮಾಡ್ಕೋಬೇಕಾಗತ್ತೆ, ಯಾವ ರೀತಿ ಇರಬೇಕಾಗತ್ತೆ? ಹೌದು, ಸೊ ಇದು ಬಹಳಷ್ಟಂತ ಪ್ರಮುಖವಾದಂತ ಪ್ರಶ್ನೆ. ಇದರಲ್ಲಿ ಪಾಲಕರು ಅವನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವನು ಅವನು ಏನು ಹೇಳ್ತಾನೆ ಅನ್ನೋದನ್ನ ಕೇಳಬೇಕು. ಮೊದಲಕ್ಕೆ ಕೇಳಿ ಅವನಲ್ಲಿ ಆಗ್ತಾ ಒಂದು ಕರೆ ಇದೆ, ನಂತರ ಈ ಬಗ್ಗೆ ಚರ್ಚೆ ಮಾಡೋಣ. ಹಲೋ, ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಮೇಡಮ್? ನಾವು ಬಾಗಲಕೋಟೆಯಿಂದ. ತಮ್ಮ ಹೆಸರು ಮೇಡಮ್ ಅವರೇ? ಲಕ್ಷ್ಮೀ ಬಿರಾದರ್ ಅಂತ. ಡಾಕ್ಟರ್ ಇದ್ರೆ ಮಾತಾಡಿ ಲಕ್ಷ್ಮಿ ಅವರೇ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ. ನಮ್ಮ ಮನೆಯವ್ರದ್ದು ಈಗ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಇದು ಮಾನಸಿಕ ಖಿನ್ನತೆಗೂ. ಈಗ ಅವರಿಗೆ ಎಷ್ಟು ವಯಸ್ಸು ರೀ? ಅವರಿಗೆ 43 ರನ್ನಿಂಗ್ ಸರ್. ಹೌದಾ? ಯೂಶಲಿ 43 ಅಂತಂದ್ರೆ ಅದಕ್ಕೆ ಒತ್ತಡಪೂರ್ಣ ಜೀವನ ಶೈಲಿ ಆಗಲಿ ಅಥವಾ ಖಿನ್ನತೆ ಆಗಲಿ, ಇವು ಪ್ರಮುಖ ಈ ವಯಸ್ಸಿನಲ್ಲಿ ಆಗ್ತಕ್ಕಂಥ ಕಾರಣಗಳು. ಮೆಮರಿ ಪ್ರಾಬ್ಲಮ್ಸ್ ಅಂದರೆ ಜ್ಞಾಪಕ ಶಕ್ತಿ ಕಡಿಮೆ ಆಗಲಿಕ್ಕೆ. 60 ಮೇಲ್ಪಟ್ಟು ಆಯಿತು ಅಂತಂದರೆ ಅದು 60 ಅರಳು ಮರಳು ಅಥವಾ ಅದು ನೆನಪಿನ ಇದು ಅಲ್ಜಿಮಸ್ ಡೆಮೆನ್ಷಿಯಾ ಅಂತಂದು ಹೇಳ್ತೀವಿ, ಅದು ಆಗ್ತದೆ. ಬಟ್ ಈ ಸಣ್ಣ ವಯಸ್ಸಿನಲ್ಲಿ ಯೂಶಲಿ ಆಗೋದು ಒಂದು ಖಿನ್ನತೆಯಿಂದ, ಎರಡನೇ ಅತಿಯಾದ ಭಯ ಇರೋದ್ರಿಂದ, ಮೂರನೇದಾಗಿ ಅವರಿಗೆ ತಲೆಯಲ್ಲಿ ಏನಾದರೂ ಪೆಟ್ಟಾಗಿ ಗಾಯಗಳಾಗಿದ್ದರೆ ಅದರಲ್ಲಿದ್ರೂ ಕೆಲವೊಂದು ಸಾರಿ ನೆನಪಿನ ಶಕ್ತಿಯಲ್ಲಿ ಬದಲಾವಣೆ ಆಗಬಹುದು. ನೀವು ಬಂದು ಭೇಟಿ ಆಗ್ರಿ, ಯಾಕಂದ್ರೆ ಅದಕ್ಕೆ ಅಸೆಸ್ಮೆಂಟ್ ಮಾಡಬೇಕಾಗತ್ತೆ ಮೇಡಮ್. ಅಸೆಸ್ಮೆಂಟ್ ಮಾಡಿಬಿಟ್ಟು ಅದಕ್ಕೆ ಕಾರಣ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಿಬಿಟ್ಟು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಕೆಲವೊಂದು ಸರಿ ನಾವು ಔಷಧೋಪಚಾರ ಕೊಡಬಹುದು ಅಥವಾ ಅದನ್ನ ನನ್ನ ಮುಂದಿನ ಚರ್ಚೆಯಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ, ಯಾವ ಯಾವ ತರದ ಚಿಕಿತ್ಸಾ ವಿಧಾನಗಳು ನಮ್ಮ ಮಾನಸಿಕ ಕಾಯಿಲೆಗಳಿಗೆ ಇದಾವು ಅನ್ನೋದರ ಬಗ್ಗೆ. ಸೊ ಸ್ವಲ್ಪ ನೀವು ಅದಕ್ಕೆ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರೆ ಅದು ಪಾಠ ಬರುತ್ತೆ ನಿಮಗೆ. ಲಕ್ಷ್ಮೀ ಅವರೇ ನಮಸ್ಕಾರ, ಕರೆ ಮಾಡಿ ಧನ್ಯವಾದಗಳು. ಡಾಕ್ಟರ್ ಅವಾಗ ಏನು ಹೇಳ್ತಾ ಇದ್ದೀವಿ, ಯಾಕಂದ್ರೆ ಪಾಲಕರು ಪೋಷಕರು ಯಾವ ರೀತಿ ಅಂತ ಹೇಳ್ತಾ ಇದ್ರು ಅವ್ರಿಗೆ. ಜಸ್ಟ್ ಲಕ್ಷ್ಮೀ ಅವ್ರು ಹೇಳಿದ್ರಿ ಇವಾಗ ನಮ್ಮ ಯಜಮಾನರಿಗೆ ಜ್ಞಾಪಕ ಶಕ್ತಿ ಅಂತ ಹೇಳ್ತಾ ಇದ್ದಾರೆ, ಇದು ಯಾಕೆ ಆಗ್ತಾ ಇದೆ ಡಾಕ್ಟರ್? ಅದು ಅದು ಅಂದರೆ ಅವರಲ್ಲಿ ನಾನು ಹಾಗೆ ಡಿಸ್ಕಷನ್ ಮಾಡೀನಿ ಅಂದರೆ ಅವ್ರ ಜೊತೆನೇ ಹೇಳಿನಿ, ಒಂದು ಖಿನ್ನತೆ, ಒಂದು ಅತಿಯಾದ ಭಯ ಅಥವಾ ಮೆದುಳಿನಲ್ಲಿ ಏನಾದರೂ ಬದಲಾವಣೆ ಆಗಿತ್ತು ಅಂದರೆ ಅಂದರೆ ಪೆಟ್ಟಾಗಿರ್ಬೋದು ಅಥವಾ ರಕ್ತ ಸಂಚಲನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿರುತ್ತೆ. ನಾವು ಪಾಲಕರ ಇದರಲ್ಲಿ ಪಾಲಕರು ಏನು ಅವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಥವಾ ಪೋಷಕರು ಅದ್ರ ಬಗ್ಗೆ ಏನು ಅರ್ಥ ಮಾಡ್ಕೋಬೇಕು ಅನ್ನೋವಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈಗ ಯಾವುದೇ ವ್ಯಕ್ತಿ ಏನಾದರೂ ತೊಂದರೆ ಆಗ್ತಾ ಇದ್ದಾನೆ ಅಂತಂದರೆ ಅವನು ಕೇಳಬೇಕಾಗುತ್ತೆ, ಅದನ್ನ ನಾವು ಸಮಾಧಾನದಲ್ಲಿದ್ರೆ ಕೇಳಬೇಕಾಗತ್ತೆ ಬಹಳಷ್ಟು. ಹಾ, ಏನ್ ಆಗ್ತಾ ಇದೆ? ಹಲೋ, ಹಲೋ, ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಮಾತಾಡೋದು ಸರ್. ನಮಸ್ಕಾರ, ಡಾಕ್ಟರ್ ಇದ್ದಾರೆ, ಮಾತಾಡಿ ಶಿವಲಿಂಗ ಅವರೇ. ಸರ್, ಈಗ ಮಾನಸಿಕ ಕಾಯಿಲೆಗಳು ಆಗಬೇಕಾದ್ರೆ ಪ್ರಮುಖ ಕಾರಣಗಳು ಸರ್ ಏನಾದ್ರು? ಹಲೋ, ನಿಮ್ಮ ಶಬ್ದ ಸರಿ ಕೇಳಿಸ್ತಾ ಇಲ್ಲ, ಆದರೂ ನಿಮ್ಮ ಪ್ರಶ್ನೆ ನನಗೆ ಗೊತ್ತಾಯಿತು. ಪ್ರಮುಖ ಕಾರಣಗಳು ಯಾವುವು ಅಂತಂದು ನೀವು ಕೇಳ್ತಾ ಇದ್ರಿ ಅಲ್ವಾ? ಹೌದ್ರಿ. ಹಾಂ, ಅದು ಅದೇ ನಾವು ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಒಂದು ಒತ್ತಡಪೂರ್ಣ ಜೀವನ ಶೈಲಿ ಅಂದರೆ ಸದಾ ಸ್ಟ್ರೆಸ್ನಲ್ಲಿರೋದು, ಸದಾ ಒಂದು ಏನೋ ಆತಂಕದಲ್ಲಿ, ಒಂದು ಭಯದಲ್ಲಿರೋದು, ಏನೋ ಮಾಡಬೇಕು ಏನೋ ಮಾಡಬೇಕು. ಆನಂತರ ಎರಡನೇದಾಗಿ ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥದ್ದು, ಮೂರನೇದಾಗಿ ಸರಾಯಿ ಮತ್ತು ಇತರ ದುಶ್ಚಟಗಳಿಗೆ ಒಳಗಾಗೋದು, ಇವೆಲ್ಲ ಕಾರಣಗಳಿಂದ ನಮ್ಮಲ್ಲಿ ಮೆದುಳಿನಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ಬದಲಾವಣೆ ಆಗಿಬಿಟ್ಟು ಮಾನಸಿಕ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಓಕೆ, ಧನ್ಯವಾದಗಳು ಶಿವಲಿಂಗಪ್ಪ ಅವರೇ. ಸರ್, ಇನ್ನೊಂದು ಕ್ವಶನ್, ಇದರಿಂದ ಮುಕ್ತಿ ಆಗ್ಬೇಕಾದ್ರೆ ಏನಾದ್ರೆ ಟಿಪ್ಸ್ ಇದ್ರೆ ಹೇಳಿಲ್ಲ ಸರ್? ನೀವು ಚಿಕಿತ್ಸೆ ಬರಬೇಕಾಗುತ್ತೆ ಹಾಸ್ಪಿಟಲ್ ಬೇರೆ, ಮಾನಸಿಕ ರೋಗಗಳಿಂದ ಮುಕ್ತಿ ಮಾಡ್ಬೇಕಾದ್ರೆ ಏನಾದ್ರು ಒಂದ್ ಸ್ವಲ್ಪ ಆರೋಗ್ಯ ಟಿಪ್ಸ್ ಇದ್ರೆ ಹೇಳಿಲ್ಲ. ಅದನ್ನ ಹೇಳ್ತಾ ಇದ್ದೇನ್ರಿ ನಾನು, ಕೊನೆಯದಾಗಿ ಈ ಕಾರ್ಯಕ್ರಮದ ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನ್ರಿ. ಓಕೆ, ಕರೆ ಮಾಡಿದ ಧನ್ಯವಾದಗಳು ಶಿವಲಿಂಗಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್, ಅವಾಗ ಏನು ಹೇಳ್ತಾ ಇದ್ರಿ ಪೋಷಕರ? ಸೊ ಒಂದು ಸಮಾಧಾನಲ್ಲಿದ್ರೆ ಕೇಳಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದು. ಎರಡನೇದಾಗಿ ಈ ಥರ ಆಗ್ತಾ ಇದೆ ಅಂದೊತ್ತಿನಲ್ಲಿ ಅವರು ಇಮಿಡಿಯೇಟ್ ಆಗಿ ಸೂಕ್ತ ವೈದ್ಯರನ್ನು ಕಾಣಬೇಕು. ಬಹಳಷ್ಟು ಜನರಲ್ಲಿ ಏನು ಅನಿಸ್ತದೆ, ವೈದ್ಯರನ್ನು ಕಂಡುಬಿಟ್ರೆ ನಮ್ಮ ಮಗನಿಗೆ ಎಲ್ಲ ಅವನಿಗೆ ಹುಚ್ಚ ಅಂತಂದು ಕರೀತಾರೋ ಅಥವಾ ಅವನಿಗೆ ಎಲ್ಲರೂ ಒಂದು ಬೇರೆ ದೃಷ್ಟಿಯಿಂದ ನೋಡ್ಬೋದು, ಋಣಾತ್ಮಕ ದೃಷ್ಟಿಯಿಂದ ನೋಡ್ಬೋದು, ಈ ಥರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಅದನ್ನೆಲ್ಲವನ್ನು ನಾವು ಓವರ್ಕಮ್ ಮಾಡಿಬಿಟ್ಟು ನಾವು ವೈದ್ಯರ ಹತ್ರ ಹೋದರೆ ಅದಕ್ಕೆ ಸರಿಯಾದ ಸೂಕ್ತವಾದ ಗುಳಿ ಔಷಧೋಪಚಾರನೇ ಕೊಡಬೇಕಂತಿಲ್ಲ, ಸಾಕಷ್ಟು ಸಾರಿ ಕೌನ್ಸಿಲರ್ ಇರುತ್ತೆ, ಕೌನ್ಸಿಲಿಂಗ್ ಮಾಡ್ತಾರೆ. ಅಂದರೆ ಬದಲಾವಣೆ ಆಗಬಹುದು, ಹಾಂ, ಎಷ್ಟೋ ಸಾರಿ ಸಣ್ಣ ಮಕ್ಕಳಲ್ಲಿ ಬರೀ ಕೌನ್ಸಿಲಿಂಗ್ ಇದ್ರೆ ಎಷ್ಟೋ ಸಾರಿ ಬದಲಾವಣೆ ಆಗುತ್ತೆ, ಹೌದಾ? ಸೊ ಅದು ಬಹಳಷ್ಟು ಪ್ರಮುಖ ಘಟ್ಟ. ಅಂದರೆ ನಮ್ಮಲ್ಲೇನೆ ಕೌನ್ಸಿಲರ್ಸ್ ಅಂತ ಸ್ಪೆಷಲ್ ಆಗಿರುತ್ತಾರೆ, ಅವ್ರ ಜೊತೆ ಅವ್ರು ಚರ್ಚೆ ಮಾಡಿ ತಮ್ಮಲ್ಲಿ ಆಗ್ತಕ್ಕಂಥ ಅನುಭವಗಳನ್ನು ಅವ್ರ ಎಕ್ಸ್ಪೀರಿಯನ್ಸ್ ಅದು ಹೇಳ್ಕೊಂಡ್ಬಿಟ್ರೆ ಅವ್ರಿಗೂ ಮನುಷ್ಯರಿದ್ರೆ ಇರತಕ್ಕಂಥ ಹಗರ ಆಗತ್ತೆ, ಅದು ಅವ್ರಿಗೆ ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಅನುಕೂಲ ಆಗತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಅಂತಂದರೆ, ಒಂದು ಸರಿಯಾದ ಸಮಯಕ್ಕೆ ವೈದ್ಯರ ಸಲಹೆ ಮೇರೆಗೆ ವೈದ್ಯರ ಕಡೆ ಕರೆದುಕೊಂಡು ಹೋಗೋದು, ವೈದ್ಯರ ಸಲಹೆ ಮೇರೆಗೆ ಸರಿಯಾದ ಗುಳಿಗೆಯನ್ನು ಕೊಡುವುದು, ಆನಂತರ ಅವ್ರ ಬಗ್ಗೆ ಕ್ರಿಟಿಸಿಸಮ್ ಮಾಡಲಿಕ್ಕೆ ಹೋಗಬಾರ್ದು. ಅಂದರೆ ನೀನು ಹಾಗಿದ್ಯಾ, ಹಾಂ ನೀನು ಹಾಗಿದ್ಯಾ, ನೀ ಹೀಗಿದೆಯಾ ಅಂತಂದು ಪ್ರತಿದಿನ ಅವನಿಗೆ ಕ್ರಿಟಿಸಿಸಮ್ ಮಾಡೋ ಬದಲು ಅವನಲ್ಲಿ ಸ್ವಲ್ಪ ಅಕ್ಕರೆ ಪ್ರೀತಿ ಪ್ರೇಮ ತೋರಿಸುವುದರಿಂದ ಮಾನಸಿಕ ಕಾಯಿಲೆ ಬಹಳ ಬೇಗ ಗುಣಮುಖ ಆಗುತ್ತೆ. ಡಾಕ್ಟರ್, ಇದರ ಚಿಕಿತ್ಸಾ ವಿಧಾನ ಯಾವ ರೀತಿ ಇರುತ್ತೆ ಡಾಕ್ಟರ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಚಿಕಿತ್ಸಾ ವಿಧಾನದಲ್ಲಿ ಬಹಳಷ್ಟು ನಮ್ಮ ಕೆಳಗರು ಕೇಳ್ತಾ ಇದ್ರು, ಒಂದು ಔಷಧೋಪಚಾರ. ಈಗ ಸಾಕಷ್ಟು ನಮ್ಮ ಔಷಧೋಪಚಾರದಲ್ಲಿ ಬದಲಾವಣೆ ಆಗಿದೆ, ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ, ಹೌದಾ? ಸೊ ನಮ್ಮ ಜನರಲ್ಲಿ ಸಾಮಾನ್ಯವಾಗಿ ನಿದ್ದೆ ಮಾತ್ರೆಗಳನ್ನು ಕೊಟ್ಬಿಟ್ಟು ಮಲಗಿಸ್ಬಿಡ್ತಾರೆ ಅಂತಕ್ಕಂಥ ಕನ್ಸೆಪ್ಟ್ ಅಥವಾ ಬಹಳಷ್ಟು ಜನ ಆ ಥರ ಅರ್ಥ ಮಾಡಿಕೊಂಡಿದ್ರು. ಆದರೆ ಈಗ ಹೊಸ ಹೊಸ ಔಷಧಗಳು ಕಂಡು ಹಿಡಿದ ನಂತರ ಈ ಥರ ಆಗಲ್ಲ, ಬಹಳಷ್ಟು ಬದಲಾವಣೆ ಆಗಿದೆ ಔಷಧೋಪಚಾರದಲ್ಲಿ. ನಮಗೆ ಅಂದರೆ ಜನರಿಗೆ ಎಷ್ಟು ಅವಶ್ಯಕತೆ ನಿದ್ದೆ ಬೇಕೋ ಅದಷ್ಟೇ ಕೊಡಿಸಿ, ಉಳಿದ ಟೈಮ್ದಲ್ಲಿ ಅವರು ನಮ್ಮ ನಿಮ್ಮ ಹಾಗೆ ಎಚ್ಚರದಿಂದ ಇದ್ಕೊಂಡು ಕೆಲಸ ಮಾಡಿಕೊಂಡು ಔಷಧಗಳನ್ನು ಸೇವನೆ ಮಾಡಿಕೊಂಡಿರ್ಬೋದು. ಅಂದರೆ ಔಷಧಗಳು ಬಹಳಷ್ಟು ಪ್ರಮುಖ ರೋಲ್ ಇದರಲ್ಲಿ ಮಾಡ್ತವೆ ಅಂತಂತಂದು ಹೇಳ್ತೇನೆ ನಾನು. ಅದಾದ ನಂತರ ನಾನು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಕೌನ್ಸಿಲಿಂಗ್. ಕೌನ್ಸಿಲಿಂಗ್ದಲ್ಲಿ ಬೇರೆ ಬೇರೆ ಥರ ವಿಧಾನಗಳಿದ್ದಾವೆ. ಅಂದರೆ ನಾವು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದರೆ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಕೌನ್ಸಿಲಿಂಗ್ಗಳು ಬೇರೆ. ಸೊ ಕುಟುಂಬದಲ್ಲಿ ಜಗಳಗಳು ಇದ್ದು ಅಂದರೆ ಕುಟುಂಬದಲ್ಲಿ ಮಾಡ್ತಕ್ಕಂಥ ಕೌನ್ಸಿಲಿಂಗ್ ಬೇರೆ. ಆನಂತರ ಕಪಲ್ ಥೆರಪಿ ಅಂದರೆ ಗಂಡ ಹೆಂಡತಿ ನಡುವರಕ್ಕೆ ಏನಾದರೂ ಸಮಸ್ಯೆಗಳಿದ್ದಪ್ಪ ಅಂತಂದರೆ ಅದರಲ್ಲಿ ಮಾಡ್ತಕ್ಕಂಥ ಕೌನ್ಸಿಲಿಂಗ್ ಬೇರೆ. ಆನಂತರ ಈ ಥರದ ಈಗ ನಶಾ ಪದಾರ್ಥಗಳನ್ನು ತಗೊಂತ ಇದ್ರೆ ಒಂದು ಕರೆ ಇದೆ ನಂತರ. ಹಲೋ ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ರು, ತಮ್ಮ ಹೆಸರು ಹೇಳ್ರಿ? ಹಿಂದಿ ತಾಲೂಕು ಲೋಣಿಕೇಡಿಯಿಂದ ಸರ್. ತಮ್ಮ ಹೆಸರು ರೀ? ಹಲೋ ಹಲೋ, ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ ಇವ್ರೆ. ಸಾತಪ್ಪ ಬನ್ಸೋಡಿ ಅಂತ. ಡಾಕ್ಟರ್ ಇದ್ರೆ ಮಾತಾಡಿ ಸಾತಪ್ಪ ಅವರೇ. ನಮಸ್ಕಾರ ಸಾತಪ್ಪ ಅವರೇ, ಹೇಳ್ರಿ. ನಮಸ್ಕಾರ ಸರ್. ಹೇಳಿ, ನಿಮ್ ಪ್ರಶ್ನೆ ಹೇಳಿ. ನಮ್ಗೇನಾಗ್ತದ ಸರ್, ಒಮ್ಮೆ ಚಕ್ರ ಬಂದು ಒಟ್ಟು ಮನುಷ್ಯನೇ ಇದು ಆಗ್ತದ ಸರ್. ಏನಾಗ್ತದ, ಭಯ ಬರುತ್ತ? ಭಯ ಏನ್ ಬರಲ್ ಸರ್, ಹಿಂಗ ಏನೋ ವಿಚಾರ ಮಾಡಾನ ಒಮ್ಮೆ ಚಕ್ರ ಬಂದು ಬರ್ತದ. ಬೀಳ್ತೀರಾ? ಓರಿ ಚಕ್ರ ಬಂದು ಬೀಳ್ತೀರಾ? ಬಿದ್ದಿದ್ರ ಸರ್. ಹೌದಾ? ಮೊದಲ ಬಿದ್ದ ಬಳಕ ಅರಿವೆ ಇಲ್ರಿ ನನಗ್ರಿ. ದವಾಖಾನೆ ಅಲ್ಲಿ ವಾಸುದೇವ್ ಅಂತ ಒಂದು ವಿಜಾಪುರ ಕಡಿಮೆ ಮಾಡಿರ್ರಿ, ವರ್ಷದ ಹಿಂದ್ರಿ ಇದ್ರಿ. ಹ್ಞೂ, ಅದ್ರ ತೆಲಿದು ಅದು ಇದು ಎಲ್ಲ ಸ್ಕ್ಯಾನ್ ಮಾಡ್ರಿ, ಎಲ್ಲಾ ಇದು ಮಾಡಿರ್ರಿ. ಆದ್ರೆ ಈಗ ಕಮ್ಮಿ ಆಗಿತ್ರಿ, ಮತ್ತ ಹಂಗೆ ಆಗ್ತದ ಸರ್ ಅದ್ರ ಬಗ್ಗೆ. ಇದು ಸತಪ್ಪ ಅವ್ರೆ, ಅವ್ರು ನಿಮ್ಮ ಯಾವ್ದು ರೀತಿ ಚಿಕಿತ್ಸೆಗಳನ್ನ ಕೊಟ್ಟಿದ್ದಾರೆ, ಯಾವ್ದು ರೀತಿ ಇನ್ವೆಸ್ಟಿಗೇಷನ್ಸ್ ಮಾಡಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದ್ದಾರೆ, ಅದನ್ನೆಲ್ಲ ರಿಪೋರ್ಟ್ಗಳನ್ನ ನೋಡಬೇಕಾಗತ್ತೆ. ನೀವು ಖುದ್ದಾಗಿ ಒಂದ್ಸಲ ಬೇಲ್ಡಿ ಆಸ್ಪತ್ರೆಗೆ ಬಂದ್ರಿ ಅಂತಂದ್ರೆ ಅದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೇಕು ಅನ್ನೋದನ್ನ ಹೇಳ್ತೇವ್ರಿ. ಏನಾಗ್ತದ ಸರ್, ಸ್ವಲ್ಪ ವಿಚಾರ ಮಾಡೋಣ, ಒಂದ್ ಚಕ್ರ ಬರ್ತದ ನೋಡ್ರಿ. ವಯಸ್ಸೆಷ್ಟು ಕೇಳಿ ಡಾಕ್ಟರ್ ಅವ್ರಿಗೆ? ನಿಮ್ ವಯಸ್ಸು ಎಷ್ಟು ರೀ? ನಮ್ದು 39 ಸರ್. ಓಕೆ ಓಕೆ. ಇದಕ್ಕೆ ಈ ವಯಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಆಲ್ರೆಡಿ ನೀವು ಕೆಲವೊಂದು ಚಿಕಿತ್ಸಾ ವಿಧಾನಗಳನ್ನು ತಗೊಂಡಿದ್ದೀರಾ, ಆನಂತರ ಕೆಲವೊಂದಿಷ್ಟು ತಪಾಸುಗಳನ್ನು ನೀವು ಮಾಡಿಸಿದ್ದೀರಾ. ಸೊ ಅದಕ್ಕೆ ನೀವು ಆಸ್ಪತ್ರೆಗೆ ಬಂದ್ರಪ್ಪ ಅಂದ್ರೆ ಅವನ್ನೆಲ್ಲ ನಾವು ಚೆಕ್ ಮಾಡಿಬಿಟ್ಟು ನಿಮಗೆ ಏನು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೇವೆ. ಹೆಂಗ್ ಸರ್? ಹಾಂ ರೀ. ಓಕೆ, ಹಿಂಗ ಆಗ್ತದ್ರಿ ಅದರ ಬಗ್ಗೆ. ಅದೇ ಅದೇ ಅದೇ. ಧನ್ಯವಾದಗಳು ಸತಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈ ಮಾನಸಿಕ ಕಾಯಿಲೆಯ ಮಾತ್ರೆಗಳಿಂದ ದೇಹಕ್ಕೆ ಯಾವುದಾದ್ರೂ ಹಾನಿ ಉಂಟಾಗಬಹುದಾ? ಅಡ್ಡ ಪರಿಣಾಮ ಸೈಡ್ ಪರಿಣಾಮ ನೋಡಿ, ಪ್ರತಿಯೊಂದು ಮಾತುಗಳು ತನ್ನದೇ ಆದಂತ ಒಂದು ಅಡ್ಡ ಪರಿಣಾಮ ಇರುತ್ತೆ. ಆದ್ರೆ ನಾವು ಅದರಲ್ಲಿ ನಮಗೆ ಆ ಬೆನಿಫಿಟ್ ಎಷ್ಟಾಗತ್ತೆ ಅಂದ್ರೆ ಅದರಲ್ಲಿದ್ರೆ ಲಾಭ ಎಷ್ಟಾಗತ್ತೆ, ಲಾಭ ಮತ್ತು ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಹಾಕ್ತೇವೆ. ಲಾಭ ಮತ್ತು ನಷ್ಟದ ಬಗ್ಗೆ ಲೆಕ್ಕಾಚಾರ ಹಾಕಿ ನಮಗೆ ಜಾಸ್ತಿ ಲಾಭ ಇದ್ದೊತ್ತಿಗೆ ಅಷ್ಟೇ ನಾವು ಮಾತ್ರೆಗಳನ್ನು ಕೊಡ್ತಾ ಇರುತ್ತೆ. ನಷ್ಟ ಅಂದ್ರೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳನ್ನು ಆಗ್ತಾ, ಕೆಲವೊಂದಿಷ್ಟು ಔಷಧಗಳು ಅಡ್ಡ ಪರಿಣಾಮ ಇಲ್ಲದೇ ಇರುತ್ತೆ, ಕೆಲವೊಂದಿಷ್ಟು ಔಷಧಗಳು ಅಲ್ಪ ಪ್ರಮಾಣದಲ್ಲಿ ಅಡ್ಡ ಪರಿಣಾಮಗಳನ್ನು ಆರಂಭಿಕ ಹಂತದಲ್ಲಿ ಮಾಡುತ್ತೆ. ಸ್ವಲ್ಪ ದಿನ ಕ್ರಮೇಣ ತಗೊಂತ ಹೋದಂಗೆ ಅವು ಅಡ್ಡ ಪರಿಣಾಮಗಳು ಕ್ರಮೇಣ ಕಡಿಮೆ ಆಗಿಬಿಟ್ಟು ನಮ್ಮ ಬಾಡಿಗೆ ಅಡ್ಜಸ್ಟ್ಮೆಂಟ್ ಆಗತ್ತೆ. ಸೊ ಇದರಲ್ಲಿದ್ರೆ ನೀವು ಲಾಂಗ್ ಟರ್ಮ್ದಲ್ಲಿ ಅಂದ್ರೆ ದೀರ್ಘ ಪ್ರಮಾಣದಲ್ಲಿ ನಾವು ಔಷಧಗಳನ್ನು ತಗೊಳೋದ್ರಿಂದ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ನಾವು ಆರೋಗ್ಯವಾಗಿರಬಹುದು. ಅದು ನಾವು ದೀರ್ಘ ಪ್ರಮಾಣದಲ್ಲಿ ಈ ಔಷಧಗಳನ್ನು ತಗೊಂಡ್ರೂ ದೀರ್ಘಕಾಲೀನ ರೋಗಗಳು ಆಗ್ತಕ್ಕಂಥ ಸಂದರ್ಭ ಬಹಳಷ್ಟು ಕಡಿಮೆ. ಇನ್ ಕೇಸ್ ಅದ ಆ ರೀತಿ ಆದರೂ ನಾವು ರೆಗ್ಯುಲರ್ ಆಗಿ ಅವರನ್ನು ಚೆಕಪ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಕೆಲವೊಂದ್ಸರಿ ಒಂದ್ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಕರೆದ್ಬಿಟ್ಟು ನಾವು ಅವರ ದೈಹಿಕವಾಗಿ ಅಡ್ಡ ಪರಿಣಾಮಗಳು ಏನಾದರೂ ಆಗ್ತಾ ಇದ್ದಾವೆ ಅನ್ನೋದು ಚೆಕಪ್ ಮಾಡಿಬಿಟ್ಟು ನಾವು ಗುಳಿಗೆಯ ಮಾತ್ರೆಯ ಪ್ರಮಾಣವನ್ನು ಬದಲಿಸ್ತೇವೆ ಅವರಿಗೆ ಅಡ್ಜಸ್ಟ್ ಆಗುವ ಹಾಗೆ. ಕರೆಕ್ಟ್ ಕರೆಕ್ಟ್. ಸೊ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾತ್ರೆಗಳು ಬೇಕಾ ಅಥವಾ ಕಡಿಮೆ ಪ್ರಮಾಣದಲ್ಲಿ ಮಾತ್ರೆಗಳು ಬೇಕಾ ಅನ್ನೋದ್ರ ಬಗ್ಗೆ ನಾವು ಅವರ ಶರೀರದ ಸೈಜ್ ಅಂದ್ರೆ ಬಾಡಿ ವೇಟ್ ಅದ್ರ ಬಗ್ಗೆ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ಹಲೋ ನಮಸ್ಕಾರ ಸರ್. ಸರ್ ನಮಸ್ಕಾರ ಹೇಳಿ ಸರ್, ತಾವ್ ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮಸ್ಕಾರ ಗುರುರಾಜ್ ಪತ್ರ ಅವರು, ಡಾಕ್ಟರ್ ಇದಾರೆ ಮಾತಾಡಿ. ನಮಸ್ಕಾರ ಗುರುರಾಜ್ ಅವರು. ನಮಸ್ಕಾರ, ಹೇಳಿ. ಬರ್ಲಾಕ್ ಕಾರಣ ಏನ್ ಸರ್? ಇದು ಆರಂಭಿಕ ಹಂತದಲ್ಲಿ ನಾವು ಬಹಳಷ್ಟು ಚರ್ಚೆ ಮಾಡಿದೇವ್ರಿ. ಅಂದ್ರೆ ಸ್ವಲ್ಪ ಅಂದ್ರೆ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ಒತ್ತಡ ಪೂರ್ಣ ಜೀವನ ಶೈಲಿ, ವಂಶ ಪಾರಂಪರವಾಗಿ ಮತ್ತು ನಶಾ ಪದಾರ್ಥಗಳ ಸೇವನೆಯಿಂದ ಇವೆಲ್ಲ ಸೇರಿಬಿಟ್ಟು ನಮ್ಮ ಮೆದುಳಿನಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ಬದಲಾವಣೆ ಆಗಿಬಿಟ್ಟು ಮಾನಸಿಕ ಕಾಯಿಲೆ ಬರುತ್ತೆ. ಬಹಳಷ್ಟು ಒತ್ತಡ ಪೂರ್ಣ ಜೀವನ ಆತು ಅಂತಂದ್ರೆ ಸಹಜವಾಗಿ ಬಿಪಿ ಮತ್ತು ಶುಗರ್ ಬರುತ್ತೆ. ಕೆಲವೊಂದಿಷ್ಟು ಮಂದಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ, ಕೆಲವೊಂದಿಷ್ಟು ಮಂದಿಯಲ್ಲಿ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗತ್ತೆ. ಒತ್ತಡ ಪೂರ್ಣ ಜೀವನ ಇದಕ್ಕೆಲ್ಲಾನು ಕಾರಣ ಆಗತ್ತೆ, ಅಂದ್ರೆ ಸ್ಟ್ರೆಸ್, ಒತ್ತಡ. ಆಗ್ತದ್ರಿ, ಬಹಳಷ್ಟು ಬದಲಾವಣೆ ಆಗ್ತದ. ನಮ್ಮ ರಕ್ತ ಸಂಚಾರಣೆಯಲ್ಲಿ ಬಹಳಷ್ಟು ಬದಲಾವಣೆ ಆಗತ್ತೆ. ಆನಂತರ ನೆನಪಿನ ಶಕ್ತಿ ಕಡಿಮೆ ಆಗ್ಬೋದು. ಆನಂತರ ಕೆಲವೊಂದ್ಸಲ ಸ್ಟ್ರೋಕ್ ಅಂತಂದ್ರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ಬೋದು. ಬೇರೆ ಬೇರೆ ತರಹದ ತೊಂದರೆಗೆ ಮೆದುಳಿನಲ್ಲಿ ಆಗ್ತದ್ರಿ. ಇದರಲ್ಲಿದ್ರೆ ದೂರ ಇರಬೇಕಾದ್ರೆ ಅದೇ ನಾನು ನನ್ನ ಈ ಚರ್ಚೆ ಕೊನೆಯದಾಗಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಅಂದರೆ ಒತ್ತಡದಿಂದ ದೂರ ಇರಬೇಕಾಗತ್ತೆ. ಅಂದರೆ ನಾವು ಪ್ರತಿದಿನ ಶಾರೀರಿಕ ವ್ಯಾಯಾಮ ಮಾಡೋದಾಗಲಿ, ಆನಂತರ ಮಾನಸಿಕವಾಗಿ ಅಂತಂದರೆ ಮೆಡಿಟೇಷನ್ಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಅದು ಈ ರೀತಿ ಮಾಡೋದು. ಆನಂತರ ಮೂರನೇದಾಗಿ ನಮ್ಮಷ್ಟಕ್ಕೆ ನಾವು ಒಂದು ಅರ್ಧ ಗಂಟೆ ಏನಂತಂದರೆ ಸ್ವಲ್ಪ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ವಿಚಾರಗಳನ್ನು ಮಾಡ್ತಾ ಹೋಗಬೇಕು. ಆನಂತರ ಪ್ರತಿದಿನ ಜೀವನದಲ್ಲಿ ಧನಾತ್ಮಕ ವಿಚಾರಗಳನ್ನು ಇಟ್ಟುಕೊಂಡು ನಾವು ಮುಂದುವರಿತಾ ಹೋಗಬೇಕು. ನಾವು ಭಾಳಷ್ಟು ಋಣಾತ್ಮಕ ವಿಚಾರಗಳು ಮತ್ತು ಋಣಾತ್ಮಕ ವಾತಾವರಣದಲ್ಲಿ ನಾವು ಇದ್ಕೊಂಡು ಈಗ ಭಾಳಷ್ಟು ನೀವು ನೋಡ್ತಾ ಇರ್ಬೋದು, ನಮ್ಮ ಸುತ್ತ ಕಡೆ ಋಣಾತ್ಮಕ ವಿಚಾರಗಳು ಮಾಡ್ತಕ್ಕಂಥ ಜನ ಇದ್ದಾರೆ. ಈ ಥರ ವಾತಾವರಣದಲ್ಲಿ ಇದ್ರಿ ಅಂತಂತಂದರೆ ನಿಮಗೂ ಋಣಾತ್ಮಕ ವಿಚಾರಗಳು ಬರುತ್ತೆ, ಸ್ಟ್ರೆಸ್ ಆಗತ್ತೆ, ಇದರಲ್ಲಿದ್ದರೆ ನಿಮಗೆ ತೊಂದರೆ ಆಗತ್ತೆ. ನಮಸ್ಕಾರ ಡಾಕ್ಟರ್. ಒಂದು ವಿಷಯ, ಈಗ ವೀಕ್ ಇರ್ತಾರೆ ಯಾಕೆ, ಮಾನಸಿಕವಾಗಿ ಇರ್ತಾರೋ ಅಥವಾ ಹೇಗೆ ನಮ್ಮ ಸಮಾಜದಲ್ಲಿ ಎಷ್ಟು ವೀಕ್ ಆಗಿ ಅಂತ ಅಲ್ಲದೆ ಹೇಗೆ ಸರ್? ಇದು ನಮ್ಮ ಸಮಾಜದಲ್ಲಿ ಬಹಳಷ್ಟು ತಪ್ಪು ಕಲ್ಪನೆ ಇದೆ. ಏನಂತಂದ್ರೆ ನೀನ್ ಮಾನಸಿಕವಾಗಿ ವೀಕ್ ಇದೆಯಾ ಅದಕ್ಕೆ ನಿನಗೆ ಮಾನಸಿಕ ಆಗ್ತಾ ಇದೆ ಅಂತ ಅಂದ. ಬಟ್ ಆತರ ಏನಿಲ್ಲ. ಆಕ್ಚುಲಿ ಎಲ್ಲರೂ ಕೆಲವೊಂದು ಹಂತದಲ್ಲಿ ಬಲಿಷ್ಠರಾಗಿನೇ ಇರ್ತಾರೆ. ಆದ್ರೆ ಜೀವನದಲ್ಲಿ ಬರ್ತಕ್ಕಂತ ಕಷ್ಟಗಳು, ನೋವುಗಳು, ಆನಂತರ ಬರ್ತಕ್ಕಂತ ಕೆಲವೊಂದಿಷ್ಟು ನೆಗೆಟಿವ್ ಇವೆಂಟ್ಸ್ ಅಂದ್ರೆ ಋಣಾತ್ಮಕ ಘಟನೆಗಳು ಇದರಲ್ಲಿದ್ರೆ ಏನಾಗತ್ತೆ, ಮಾನಸಿಕವಾಗಿ ಒತ್ತಡ ಆಗ್ಬಿಟ್ಟು ಅವಾಗ ಏನಾಗ್ತಾರೆ, ಮಾನಸಿಕವಾಗಿ ದುರ್ಬಲರಾಗ್ತಾರೆ. ಆದ್ರೆ ಮಾನಸಿಕವಾಗಿ ದುರ್ಬಲರು ಇದ್ದವ್ರಿಗೆ ಅಷ್ಟೇ ಮಾನಸಿಕ ಕಾಯಿಲೆ ಬರುತ್ತಂತೇನಲ್ಲ. ಯಾವುದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟೇ ಸದೃಢವಾಗಿದ್ದರೂ ಋಣಾತ್ಮಕ ಘಟನೆಗಳು ಅಥವಾ ಮಾನಸಿಕ ಒತ್ತಡದಿದ್ದರ ಎಷ್ಟೋ ಸದೃಢವಾಗಿದ್ದ ಅಂತ ವ್ಯಕ್ತಿಯೂ ಮಾನಸಿಕ ಖಿನ್ನತೆಗೆ ಒಳಗಾಗಬಹುದು ಅಥವಾ ಮಾನಸಿಕ ಕಾಯಿಲೆಗೆ ಒಳಗಾಗಬಹುದು. ಡಾಕ್ಟರ್ ಒಂದು ಕ್ವಶನ್, ಈಗ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಈ ತರ ಮಾನಸಿಕ ಕಾಯಿಲೆ ಆದ್ರೆ ಗುಡಿ ಮಾಟ ಮಂತ್ರ ಇದು ಸರಿನಾ ಡಾಕ್ಟರ್, ಇದು ಮಾಡಬಹುದು ಅವರು? ಇದು ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಇದ್ರ ಬಗ್ಗೆ ಆಳವಾಗಿ ಬೇರೂರ್ತಕ್ಕಂಥ ಭಾವನೆಗಳಿದ್ದಾವೆ. ಅಂದ್ರೆ ಎಷ್ಟೋ ಸಾರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಮಠಕ್ಕೆ ಕರ್ಕೊಂಡು ಹೋಗ್ತಾರೆ, ಮಸೀದಿಲಿ ಕರ್ಕೊಂಡು ಹೋಗ್ತಾರೆ. ಹೌದಾ? ಸೊ ಅಂದ್ರೆ ನಮ್ದೇನು ಅಂತಂದ್ರೆ, ಇದು ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ಮನಸ್ಸಿನಲ್ಲಿ ಅಂದ್ರೆ ಮೆದುಳಿನಲ್ಲಿ ಆದಂತಹ ಬದಲಾವಣೆಗಳಿಗೆ ಸರಿಯಾದ ಚಿಕಿತ್ಸೆಗಳು ಇರೋದ್ರಿಂದ, ನೀವು ಸರಿಯಾದ ಚಿಕಿತ್ಸೆಗಳನ್ನು ತಗೊಳ್ಕೊಳ್ಳೋದ್ರಿಂದ ನೀವು ಗುಣಮುಖರಾಗ್ತೀರಾ. ಗುಣಮುಖರಾಗ್ಬಿಟ್ಟು ನೀವು ಮೊದಲು ಹೇಗಿದ್ರಲ್ಲ ಅದೇ ರೀತಿಯಾಗಿ ನೀವು ಹೊರಬರ್ಬೋದು. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ದೇವಸ್ಥಾನ ಆಗ್ಲಿ ಅಥವಾ ಎಲ್ಲೋ ಈ ತರ ಹೋಗಿ ಟೈಮ್ ಅನ್ನು ಕಳೀತಾರೆ. ಅಂದ್ರೆ ಡಾಕ್ಟರ್ ಬಳಿ ಬರೋಕಿನ ಮುಂಚೆ ಬಹಳಷ್ಟು ಸಮಯ ಅಲ್ಲಿ ವೇಸ್ಟ್ ಬಿಟ್ಟಿರ್ತಾರೆ, ವ್ಯರ್ಥ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಅವರು ಆರಂಭಿಕ ಹಂತದಲ್ಲೇ ಬಂದಿದ್ರು ಅಂತಂದ್ರೆ ನಾವು ಅವರಿಗೆ ಬೇಗ ಔಷಧ